ಸ್ನೇಹಿತರೆ, ಈಗ ಕೇಳಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಸರಣಿ ಕಾರ್ಯಕ್ರಮದಲ್ಲಿ ಕೇಳೋಣ, ತೋಟಗಾರಿಕೆಯ ನರ್ಸರಿಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳು. ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ರಾಜ್ಯ ವಲಯದ ಹಿರಿಯ ಸಹಾಯಕ ನಿರ್ದೇಶಕರಾದ ಸಿ ಸಂತೋಷ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ನರ್ಸರಿಗಳಲ್ಲಿ ಮಾರಾಟಕ್ಕೆ ಲಭ್ಯ ಇರತಕ್ಕಂತಹ ಕಸಿ ಸಸಿಗಳನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ತೋಟಗಾರಿಕೆ ಇಲಾಖೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅನೇಕ ನರ್ಸರಿ ಫಾರಂಗಳನ್ನು ಹೊಂದಿದೆ. ನಮ್ಮ ಸ್ಥಳೀಯವಾಗಿ ನಮ್ಮ ಕೃಷಿಕರು ಯಾವ ರೀತಿಯ ಯಾವ ತಳಿಯ ಯಾವ ಜಾತಿಯ ತೋಟಗಾರಿಕೆ ಗಿಡಗಳನ್ನು ಬೆಳೆಯಲಿಕ್ಕೆ ಇಚ್ಛೆ ಪಡ್ತಾರೋ ಆ ತರಹದ ಗಿಡಗಳನ್ನು ಪ್ರತಿ ವರ್ಷವೂ ಕೂಡ ಉತ್ಪಾದನೆಯನ್ನು ಮಾಡಿ ಮುಂಗಾರಿನ ಸಂದರ್ಭದಲ್ಲಿ ವಿತರಣೆಯನ್ನು ಮಾಡುತ್ತೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೋ ಮತ್ತು ಯಾವ ಬೆಳೆಯನ್ನ ನಮ್ಮ ಭಾಗಕ್ಕೆ ಪರಿಚಯ ಮಾಡಬೇಕಾಗಿರುತ್ತೋ ಆ ತರಹದ ಉತ್ತಮ ಗುಣಮಟ್ಟದ ಸಸಿಗಳನ್ನ ಉತ್ಪಾದನೆಯನ್ನ ಮಾಡಿ ಮಾರಾಟವನ್ನ ಮಾಡಲಾಗುತ್ತೆ. ಈ ನರ್ಸರಿಗಳಲ್ಲಿ ಯಾವೆಲ್ಲ ಗಿಡಗಳು ಈ ಸಾಲಿನಲ್ಲಿ ಲಭ್ಯ ಇದ್ದಾವೆ, ಯಾವಾಗಿನಿಂದ ಅವು ನಮ್ಮ ಕೃಷಿಕರಿಗೆ ದೊರಕುತ್ತೆ ಮತ್ತು ಈ ಸಸಿಗಳನ್ನ ಪಡೆಯುವಂಥದ್ದು ಹೇಗೆ, ಈ ತರಹದ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ರಾಜ್ಯ ವಲಯದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಸಿ ಸಂತೋಷ್ ಅವರು ನಮ್ಮೊಂದಿಗೆ ಇದ್ದಾರೆ. ಸಂತೋಷ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ತೋಟಗಾರಿಕೆ ಇಲಾಖೆ ಬೇರೆ ಬೇರೆ ತರಹದ ಸಸಿಗಳನ್ನ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಎಂತೆಂತಹ ಸಸಿಗಳನ್ನ ಉತ್ಪಾದನೆಯನ್ನ ಮಾಡಲಾಗುತ್ತೆ? ಈ ವರ್ಷ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಟ್ಟು 19 ತೋಟಗಾರಿಕಾ ಕ್ಷೇತ್ರಗಳಿದೆ. ಈ 19 ತೋಟಗಾರಿಕಾ ಕ್ಷೇತ್ರಗಳು 8 ತಾಲೂಕುಗಳಲ್ಲೂ ಲಭ್ಯ ಇದೆ. ನಾನು ತೋಟಗಾರಿಕಾ ಕ್ಷೇತ್ರಗಳ ಮಾಹಿತಿಯನ್ನು ಮೊದಲು ನೀಡುತ್ತೇನೆ. ಆಲೂರು ತಾಲೂಕಿನಲ್ಲಿ 1 ತೋಟಗಾರಿಕೆ ಕ್ಷೇತ್ರ ಇದೆ. ಸಕಲೇಶಪುರ ತಾಲೂಕಿನಲ್ಲಿ 1 ತೋಟಗಾರಿಕೆ ಕ್ಷೇತ್ರ ಇದೆ. ಹಾಸನ ತಾಲೂಕಿನಲ್ಲಿ 3 ತೋಟಗಾರಿಕಾ ಕ್ಷೇತ್ರಗಳಿದೆ. ಅದರಲ್ಲಿ 2 ತೋಟಗಾರಿಕಾ ಕ್ಷೇತ್ರಗಳು, 1 ಪಾರ್ಕ್ ಆಗಿ ಕನ್ವರ್ಟ್ ಆಗಿದೆ, ಇನ್ನು 2 ತೋಟಗಾರಿಕಾ ಕ್ಷೇತ್ರಗಳಿದೆ. ಹಾಗೆ ಅರಸೀಕೆರೆಯಲ್ಲಿ 1 ತೋಟಗಾರಿಕಾ ಕ್ಷೇತ್ರ ಇದೆ. ಚಂದ್ರಾಪಟ್ಟಣ ತಾಲೂಕಿನಲ್ಲಿ 2 ತೋಟಗಾರಿಕಾ ಕ್ಷೇತ್ರ ಇದೆ. ಹೊಳೆನರಸೀಪುರದಲ್ಲಿ 2 ತೋಟಗಾರಿಕಾ ಕ್ಷೇತ್ರಗಳಿದೆ. ಅರಕಲಗೂಡು ತಾಲೂಕಿನಲ್ಲಿ 2 ತೋಟಗಾರಿಕಾ ಕ್ಷೇತ್ರಗಳಿದೆ. ಬೇಲೂರು ತಾಲೂಕಿನಲ್ಲಿ 2 ತೋಟಗಾರಿಕಾ ಕ್ಷೇತ್ರಗಳಿದೆ. ಈ ಎಲ್ಲ ತೋಟಗಾರಿಕಾ ಕ್ಷೇತ್ರಗಳಲ್ಲೂ ಸಹ ಸಸಿ ಮತ್ತು ಕಸಿ ಗಿಡಗಳನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂಥ ತೋಟಗಾರಿಕಾ ಬೆಳೆಗಳ ರೈತರಿಗೆ ಅನುಕೂಲವಾಗುವಂಥ ನಮ್ಮ ಇಲಾಖೆಯು ನಿಗದಿಪಡಿಸಿದ ದರದಲ್ಲಿ ಮಾರಾಟ ಮಾಡಲಾಗುತ್ತೆ. ಈಗ ನಮ್ಮ ತೋಟಗಾರಿಕಾ ಇಲಾಖೆ ಎಲ್ಲ ಕ್ಷೇತ್ರಗಳಲ್ಲಿ ಲಭ್ಯವಿರುವ ಸಸಿಗಳ ಮಾಹಿತಿಯನ್ನು ನನಗೆ ನೀಡಲಿಕ್ಕೆ ಬಯಸ್ತೇನೆ. ಮೊದಲನಾಗಿ ನಮ್ಮಲ್ಲಿ ಈಗ ಮುಂಗಾರು ಹಂಗಾಮು ಪ್ರಾರಂಭವಾಗಿರೋದ್ರಿಂದ ತೆಂಗು, ಮಾವು, ಸಪೋಟ, ಅಡಿಕೆ, ನಿಂಬೆ, ನುಗ್ಗೆ, ಪಪ್ಪಾಯ, ಕಾಳುಮೆಣಸು, ಕರಿಬೇವು, ಗೋಡಂಬಿ, ಸೀಬೆ, ಹಲಸು ಈ ಸಸಿಗಳು ಸದ್ಯದಲ್ಲಿ ಲಭ್ಯವಿರುತ್ತವೆ. ಈ ಸಸಿಗಳನ್ನು ರೈತರು ಪಡೆಯಲು ಅವರ ಜಮೀನಿನ ಪಹಣಿ ಹಾಗೂ ಆಧಾರ್ ಕಾರ್ಡ್ ಮತ್ತು ನಮ್ಮ ಸರ್ಕಾರ ನಿಗದಿಪಡಿಸಿದ ಪ್ರತಿಯೊಂದು ತೋಟಗಾರಿಕಾ ಕಸಿ ಹಾಗೂ ಸಸಿಗಳಿಗೆ ಒಂದು ಸರ್ಕಾರ ನಿಗದಿ ಮಾಡಿದೆ ಆ ಮೊತ್ತವನ್ನು ಆ ತೋಟಗಾರಿಕಾ ಕ್ಷೇತ್ರದಲ್ಲಿ ಇರುವಂಥ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಗೆ ಪಾವತಿಸಿ ಅಲ್ಲಿಂದ ಪಡೆಯಬಹುದಾಗಿರುತ್ತೆ ಸರ್. ಸುಮಾರು 13 ತರಹದ ಸಸಿಗಳನ್ನು ಈ ಸಾಲಿಗಾಗಿ ಉತ್ಪಾದನೆಯನ್ನ ಮಾಡಲಾಗಿದೆ. ಯಾವ್ಯಾವ ತಳಿಯ ಸಸಿಗಳು ಲಭ್ಯ ಇದ್ದಾವೆ? ಈಗ ತೆಂಗಿನಲ್ಲಿ ಅರಸೀಕೆರೆ ಟಾಲ್ ವೆರೈಟಿ ಲಭ್ಯವಿದೆ. ಇದರ ದರ ಒಂದು ಗಿಡಕ್ಕೆ 75 ರು. ಹಾಗೆ ತೆಂಗಿನಲ್ಲಿ ಒಂದು ಮಾಹಿತಿ ಅಂದ್ರೆ ಎಲ್ಲಾ ಗಿಡಗಳು ಹೆಚ್ಚು ರೈತರ ಬೇಡಿಕೆಗೆ ಅನುಗುಣವಾಗಿ ರೈತರು ಹೆಚ್ಚಾಗಿ ಖರೀದಿ ಮಾಡಿದಲ್ಲಿ ಗಿಡಗಳ ಮುಗಿದಲ್ಲಿ ಬೇರೆ ತೋಟಗಾರಿಕೆ ಕ್ಷೇತ್ರದಲ್ಲಿ ಖರೀದಿಸಬೇಕಾಗುತ್ತೆ ಆ ರೈತರು. ಹಾಗೆ ಮಾವಿನಲ್ಲಿ ಬಾದಾಮಿ ಹಾಗೂ ರಸ್ಪುರಿ ತಳಿಗಳಿದೆ. ಬಾದಾಮಿ ತಳಿಗೆ 36 ದರ, ಮಾವು ರಸ್ಪುರಿ ತಳಿಗೆ ಒಂದು ಗಿಡಕ್ಕೆ 34 ರೂಪಾಯಿಗಳಾಗಿರುತ್ತವೆ. ಹಾಗೆ ಸಪೋಟದಲ್ಲಿ ಕ್ರಿಕೆಟ್ ಬಾಲ್ ತಳಿಯಿದೆ, ಇದಕ್ಕೆ ಒಂದು ಗಿಡಕ್ಕೆ 46 ರೂಪಾಯಿ. ಹಾಗೆ ಅಡಿಕೆ ಲೋಕಲ್ ವೆರೈಟಿ ಒಂದು ಗಿಡಕ್ಕೆ 20 ರು ನಿಗದಿಯಾಗಿರುತ್ತದೆ. ನಿಂಬೆ ಬಾಲಾಜಿ ತಳಿ, ಈ ಒಂದು ನಿಂಬೆ ಗಿಡಕ್ಕೆ ಒಂದು ಗಿಡಕ್ಕೆ 12 ರು. ನುಗ್ಗೆ ಭಾಗ್ಯ ತಳಿ ಒಂದು ಗಿಡಕ್ಕೆ 10 ರು. ಪಪ್ಪಾಯ ರೆಡ್ ಲೇಡಿ ಅಂದರೆ ತೈವಾನ್ ರೆಡ್ ಲೇಡಿ ಎಲಾಂಗೇಟೆಡ್ ತಳಿ, ಇದಕ್ಕೆ ಒಂದು ಗಿಡಕ್ಕೆ 11 ರು. ಕಾಳುಮೆಣಸು ಅಂದರೆ ಕಾಳುಮೆಣಸಿನಲ್ಲಿ ಒಂದು ಬುಟ್ಟಿಯಲ್ಲಿ 2 ಸಸಿಗಳು ಇರುತ್ತವೆ. ಪಣಿಯೂರು ಒಂದು ವೆರೈಟಿ ತಳಿ, ಈ ತಳಿಗೆ ಒಂದು ಬುಟ್ಟಿ ಅಂದರೆ 2 ಕಡ್ಡಿಗಳಿರುವಂಥ ಬುಟ್ಟಿಗೆ 11 ರೂಪಾಯಿ ಸರ್ಕಾರ ನಿಗದಿ ಮಾಡಿರುತ್ತದೆ. ಹಾಗೆ ಕರಿಬೇವು ಲೋಕಲ್ ತಳಿಯಾಗಿರುತ್ತದೆ, ಇದಕ್ಕೆ 12 ರೂಪಾಯಿ ಒಂದು ಗಿಡಕ್ಕೆ. ಗೋಡಂಬಿ ಉಳ್ಳಾಳ 3 ತಳಿ ಹೆಸರು, ಇದಕ್ಕೆ ಒಂದು ಗಿಡಕ್ಕೆ 32 ರು. ಹಾಗೆ ಸೀಬೆ ಅಲಹಾಬಾದ್ ಸಫೇದ್ ತಳಿ, ಇದಕ್ಕೆ ಒಂದು ಗಿಡಕ್ಕೆ 45 ರು ಸರ್ಕಾರ ನಿಗದಿ ಮಾಡಿರುತ್ತದೆ. ಹಾಗೆ ಹಲಸು ಚಂದ್ರ ಹಲಸು, ಈ ಒಂದು ತಳಿಗೆ ಸರ್ಕಾರ 53 ರು ಒಂದು ಗಿಡಕ್ಕೆ ನಿಗದಿ ಮಾಡಿರುತ್ತದೆ. ಸುಮಾರು ಬೇರೆ ಬೇರೆ ತರಹದ ಆಕರ್ಷಕವಾದಂತಹ ಕೆಲವು ತಳಿಗಳನ್ನ ಈ ಸಾಲಿನಲ್ಲಿ ನಿಮ್ಮ ತೋಟಗಾರಿಕೆ ಸಸ್ಯ ಕ್ಷೇತ್ರಗಳಲ್ಲಿ ಉತ್ಪಾದನೆಯನ್ನ ಮಾಡಲಾಗಿದೆ. ನೀವು ಹೇಳಿದ ಅನೇಕ ತಳಿಗಳನ್ನ ಹೇಳಿದ್ರಿ, ಈ ತಳಿಗಳ ವಿಶೇಷತೆ ಏನು? ಈ ಪ್ರತಿಯೊಂದು ತಳಿಗೂ ಒಂದೊಂದು ವಿಶೇಷತೆ ಇರುತ್ತೆ. ಈ ತಳಿಗಳನ್ನು ನಾವು ಉತ್ಪಾದನೆ ಮಾಡುವ ಉದ್ದೇಶ ಎಲ್ಲಾ ರೀತಿಯ ತಳಿಗಳು ನಮ್ಮ ಹಾಸನ ಜಿಲ್ಲೆಯ ರೈತರಿಗೆ ಸಿಗುವಂತಾಗಬೇಕು ಮತ್ತು ರೈತರ ಆರ್ಥಿಕತೆ ಚೆನ್ನಾಗಬೇಕು ಅನ್ನೋ ಉದ್ದೇಶದಿಂದ ಈ ತಳಿಗಳನ್ನು ನಾವು ನಮ್ಮ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಉತ್ಪಾದಿಸಿ ರೈತರಿಗೆ ಸರ್ಕಾರ ನಿಗದಿಪಡಿಸುವ ದರದಲ್ಲಿ ನಾವು ಮಾರಾಟ ಮಾಡಲಾಗುತ್ತೆ. ತೆಂಗು ಅರಸೀಕೆರೆ ಟಾಲ್, ಈ ತಳಿ ದೀರ್ಘಾವಧಿ ತಳಿಯಾಗಿರುತ್ತದೆ. ಹಾಗೆ ಈ ಭಾಗದಲ್ಲಿ ನಮ್ಮ ಹಾಸನ ಜಿಲ್ಲೆ ಭಾಗದಲ್ಲಿ ಹೆಚ್ಚು ರೈತರು ಇದನ್ನ ಬೆಳೀತಿರ್ತಾರೆ. ಈ ತಳಿ ರೈತರಿಗೆ ಹೆಚ್ಚು ಆದಾಯವನ್ನು ತರುವಂತಹ ಒಂದು ತಳಿಯಾಗಿರುತ್ತದೆ. ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ. ಹೌದು, ಆದ್ರಿಂದ ಈ ತಳಿನ ರೈತರೇ ಆಯ್ಕೆ ಮಾಡೋದ್ರಿಂದ ನಾವು ಈ ತಳಿನ ಜಾಸ್ತಿ ಇಲ್ಲಿ ಉತ್ಪಾದಿಸಿ ರೈತರಿಗೆ ಸರ್ಕಾರ ಇಲಾಖೆ ದರದಲ್ಲಿ ಮಾರಾಟ ಮಾಡ್ತೀವಿ. ಹಾಗೆ ಮಾವಿನಲ್ಲಿ ಬಾದಾಮಿ ಹಾಗೂ ರಸ್ಪರಿ, ಬಾದಾಮಿ 2 ವರ್ಷಕ್ಕೆ ಒಂದೊಮ್ಮೆ ಬರುವಂತಹ ತಳಿ, ಹಾಗೆ ರಸ್ಪರಿ ಪ್ರತಿ ವರ್ಷನೂ ಬರುತ್ತೆ. ಈ ತಳಿಗಳು ರೈತರಿಗೆ ಅಂದ್ರೆ ಗ್ರಾಹಕರಿಗೆ ಹೆಚ್ಚು ಆಕರ್ಷಕ ಇರುವಂತ ತಳಿ. ಈ ತಳಿಯಿಂದ ರೈತರು ಆರ್ಥಿಕತೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಆದ್ರಿಂದ ಈ ತಳಿಗೆ ರೈತರಿಂದ ಡಿಮ್ಯಾಂಡ್ ಜಾಸ್ತಿ ಇದೆ, ಅಂದ್ರೆ ರೈತರು ಜಾಸ್ತಿ ಈ ತಳಿಗಳನ್ನೇ ಕೇಳ್ಕೊಂಡು ಬರೋದ್ರಿಂದ ಈ ತಳಿಯನ್ನು ನಾವು ಉತ್ಪಾದನೆ ಮಾಡ್ತೀವಿ. ಹಾಗೆ ಸಪೋಟದಲ್ಲಿ ಕ್ರಿಕೆಟ್ ಬಾಲ್ ತಳಿ, ಈ ತಳಿ ಹೆಚ್ಚು ಸೆಲ್ಫ್ ಲೈಫ್ ಜಾಸ್ತಿ ಇರೋದ್ರಿಂದ ಈ ತಳಿನ ರೈತರು ಬೆಳೆದು ಮಾರಾಟ ಮಾಡಲು ಅನುಕೂಲ ಆಗುತ್ತೆ. ಈ ತಳಿನೇ ರೈತರು ಜಾಸ್ತಿ ಹಾಕೋದ್ರಿಂದ, ಈ ತಳಿನ ನಮ್ಮ ಇಲಾಖೆ ಅಥವಾ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ರೆಕಮೆಂಡ್ ಮಾಡೋದ್ರಿಂದ ಈ ತಳಿಯನ್ನು ನಾವು ಹೆಚ್ಚಾಗಿ ಇಲ್ಲಿ ಉತ್ಪಾದಿಸಿ ರೈತರಿಗೆ ಕೊಡ್ತೇವೆ. ಹಾಗೆ ಅಡಿಕೆ ಈಗಾಗಲೇ ಗೊತ್ತಿರೋ ಪ್ರಚಾರ, ಅಡಿಕೆಗೆ ಒಳ್ಳೆ ಡಿಮ್ಯಾಂಡ್ ಬೇಡಿಕೆ ಇರೋದ್ರಿಂದ ಅಡಿಕೆ ಬೆಳೆಯುವ ರೈತರು ಜಾಸ್ತಿ ಆಗಿದ್ದಾರೆ. ಅದರಿಂದ ಅಡಿಕೆನೂ ಸಹಿತ ನಮ್ಮಲ್ಲಿ ಎಲ್ಲಾ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಬೆಳೆದು ಈಗ ನಮ್ಮಲ್ಲಿ ಒಂದು 50,000 ಅಡಿಕೆಗಳು ಲಭ್ಯವಿದೆ ಸದ್ಯದ. ಇದರಲ್ಲಿ ಈ ಬಂಗಾರ ಹಂಗಾಮಿಗೆ ಮಾರಾಟಕ್ಕೆ ಲಭ್ಯ ಇರುತ್ತವೆ. ರೈತರು ಆದಷ್ಟು ಬೇಗ ಎಲ್ಲಾ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಭೇಟಿ ಕೊಟ್ಟು ತಗೊಂಡು ಹೋದ್ರೆ ಅನುಕೂಲ ಆಗುತ್ತೆ. ಮಳೆನೂ ಕೂಡ ಚೆನ್ನಾಗಿ ಆಗಿದೆ. ಹೌದು, ಅದರಿಂದ ಬೇಗ ರೈತರು ನಮ್ಮ ಇಲಾಖಾ ದರದಲ್ಲಿ ಖರೀದಿ ಮಾಡಿ ಹಾಕಬಹುದು. ಹಾಗೆ ನಿಂಬೆ ಬಾಲಾಜಿ ಅನ್ನೋ ತಳಿ, ಈ ತಳಿ ಒಳ್ಳೆ ಇಳುವರಿ ನೀಡುವಂತಹ ತಳಿ ಆಗಿರುತ್ತೆ. ಹಾಗಾಗಿ ಈ ತಳಿಯನ್ನು ಸಹ ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ. ಭಾಗ್ಯ ನುಗ್ಗೆ ತಳಿ, ಈ ತಳಿಯು ಸಹ ಒಳ್ಳೆ ಇಳುವರಿ ನೀಡಿ ರೈತರಿಗೆ ಆದಾಯವನ್ನು ತರುವಂತಹ ತಳಿ ಆಗಿರುತ್ತೆ. ಅದನ್ನ ಈ ತಳಿಯನ್ನು ನಾವು ಉತ್ಪಾದನೆ ಮಾಡ್ತಿರ್ತೀವಿ. ಪಪ್ಪಾಯ ತೈವಾನ್ ರೆಡ್ ಲೇಡಿ, ಈ ತಳಿ ಎಲಾಂಗೇಟೆಡ್ ತಳಿ ಆಗಿರುತ್ತದೆ. ಈ ತಳಿಯಲ್ಲಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇರೋದ್ರಿಂದ ಈ ತಳಿಯನ್ನು ನಾವು ರೈತರಿಗೆ ಮಾರಾಟ ಮಾಡ್ತೇವೆ. ಹಾಗೆ ಕಾಳುಮೆಣಸು, ಈಗ ಕಾಳುಮೆಣಸು ಪಣಿಯೂರು 1 ಸೀರೀಸ್, ಈ ತಳಿ ಮಲೆನಾಡು ಭಾಗದಲ್ಲಿ ಹೆಚ್ಚಿಗೆ ಬೇಡಿಕೆ ಇರುತ್ತೆ ರೈತರಲ್ಲಿ. ಈಗಾಗಲೇ ಕಾಳುಮೆಣಸು ಬೆಳೆದಂತ ರೈತರು ಸಂಕಷ್ಟದಲ್ಲಿರೋದ್ರಿಂದ ಈ ತಳಿಯನ್ನು ಪ್ರತಿ ವರ್ಷ ರೈತರು ಈ ಕಾಳುಮೆಣಸು ಬಳ್ಳಿಗಳನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ಈ ತಳಿಯ ಒಂದು ಕಾಳುಮೆಣಸು ಸಸಿಗಳನ್ನು ಉತ್ಪಾದಿಸಿ ರೈತರಿಗೆ ಮಾರಾಟ ಮಾಡ್ತಿರ್ತೀವಿ. ಹಾಗೆ ಕರಿಬೇವು ಸಹ ಲೋಕಲ್ ವೆರೈಟಿ ಇರುತ್ತೆ. ಇದಕ್ಕೂ ಸಹಿತ ಒಳ್ಳೆ ಬೇಡಿಕೆ ಇರುತ್ತೆ. ಹಾಗೆ ಗೋಡಂಬಿ ನಮಗೆ ಹಾಸನ ಜಿಲ್ಲೆ ಹೊಸ ಬೆಳೆ ಆಗಿರೋದ್ರಿಂದ ನಾವು ಹಾಸನ ಜಿಲ್ಲೆ ವಾತಾವರಣಕ್ಕೆ ಅನುಕೂಲವಾಗುವಂತ ತಳಿಯನ್ನು ನಾವು ವಿಜ್ಞಾನಿಗಳಿಂದ ಮಾಹಿತಿ ಪಡೆದು ಒಳ್ಳೊಳ್ಳೆ 3 ಅನ್ನೋ ತಳಿಯನ್ನು ನಾವು ಇಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದೀವಿ. ಅಂದ್ರೆ ಈ ಭಾಗದಲ್ಲೂ ಕೂಡ ಹೊಂದ್ಕೊಂಡು ಚೆನ್ನಾಗಿ ಬರುತ್ತೆ. ಹೌದು, ಅದನ್ನ ಕೇಳಿ ಅದರಿಂದ ಕೊಡ್ತಾ ಇದೀವಿ. ಹಾಗೆ ಸೀಬೆ ಅಲಹಾಬಾದ್ ಸಫೇದ್ ಇವೆಲ್ಲ ನೋಡಿರ್ಬೋದು, ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದೆ. ಅದೇ ಅಲಹಾಬಾದ್ ಸಫೇದ್ ಅನ್ನೋ ಒಂದು ತಳಿಯನ್ನು ನಾವಿಲ್ಲಿ ಉತ್ಪಾದನೆ ಮಾಡಿ ಕೊಡ್ತಾ ಇದೀವಿ. ಹಾಗೆ ಚಂದ್ರ ಹಲಸು ನೀವೆಲ್ಲ ನೋಡಿರುವ ಹಾಗೆ ಚಂದ್ರ ಹಲಸು ಒಳ್ಳೆ ಗ್ರಾಹಕರಿಗೆ ಆಕರ್ಷಕ ಮತ್ತು ಹಲಸಿನ ಹಣ್ಣಾಗಿರುತ್ತದೆ. ಈ ಒಂದು ತಳಿಯನ್ನು ಸಹ ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ತಳಿಗಳನ್ನ ಮತ್ತೆ ಸಸಿಗಳನ್ನ ರೈತರ ಆರ್ಥಿಕತೆ ಗುಣಮಟ್ಟ ಹೆಚ್ಚು ಮಾಡೋದಕ್ಕೋಸ್ಕರ ತೋಟಗಾರಿಕೆ ಇಲಾಖೆಯು ಎಲ್ಲಾ ತೋಟಗಾರಿಕಾ ಕ್ಷೇತ್ರಗಳಲ್ಲೂ ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ವಿತರಣೆ ಮಾಡಲು ಕ್ರಮ ವಹಿಸ್ತಾ ಇದೆ. ಈಗ ನೀವು ಹೇಳಿದಂತ ಎಲ್ಲಾ ಗಿಡಗಳು ಕೂಡ ಎಲ್ಲಾ ವಿಧದ ಗಿಡಗಳು ಕೂಡ ಎಲ್ಲಾ ನರ್ಸರಿಯಲ್ಲೂ ಸಿಗುತ್ತೋ ಹೇಗೆ? ಕೆಲವು ನರ್ಸರಿಗಳಲ್ಲಿ ಆ ಒಂದು ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಅಂದ್ರೆ ತಾಯಿ ಗಿಡಗಳ ಆಧಾರದ ಮೇಲೆ ಅಲ್ಲಿ ಕೆಲವು ತಳಿಗಳನ್ನ ಉತ್ಪಾದನೆ ಮಾಡ್ತೀವಿ. ಅದರಿಂದ ಕೆಲವು ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಕೆಲವು ಅದೇ ತಳಿಗಳಿರ್ತವೆ, ಕೆಲವು ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಬೇರೆ ತಳಿಗಳಿರ್ತವೆ. ಆದ್ರೆ ಅಲ್ಲಿ ನಮ್ಮ ತೋಟಗಾರಿಕಾ ಇಲಾಖಾ ಸಿಬ್ಬಂದಿಗಳನ್ನ ನೀವು ಕೇಳಿದ್ರೆ ಅವರು ಮಾಹಿತಿ ನೀಡ್ತಾರೆ, ಈ ತಳಿ ಇಲ್ಲಿ ಸಿಗುತ್ತೆ, ಈ ತಳಿ ಇಂತ ತೋಟಗಾರಿಕಾ ಕ್ಷೇತ್ರದಲ್ಲಿ ಸಿಗುತ್ತೆ ಅನ್ನೋದು ಮಾಹಿತಿ ಕೊಡ್ತಾರೆ. ಅಂತಂದ್ರೆ ಆಯಾ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಆ ತಾಲೂಕಿನಲ್ಲಿ ಏನ್ ಹೆಚ್ಚು ಬೆಳೀತಾರೋ ಅಂತ ಸಸಿಗಳನ್ನ ನೀವು ಅಲ್ಲಿ ಉತ್ಪಾದನೆ ಮಾಡ್ತೀವಿ. ಉದಾಹರಣೆಗೆ ಈಗ ತೆಂಗು ಈ ತರದ್ದೆಲ್ಲ ಚಂದ್ರಾಯಪಟ್ಟಣ ಮತ್ತೆ ಅರಸೀಕೆರೆನಲ್ಲಿ ಹೆಚ್ಚು ಒತ್ತು ಕೊಟ್ಟು ಉತ್ಪಾದನೆಯನ್ನು ಮಾಡಲಾಗುತ್ತೆ. ಮೆಣಸು ಈ ತರದ್ದೆಲ್ಲ ಸಕಲೇಶ್ಪುರ ಭಾಗದಲ್ಲಿ, ಬೇಲೂರು ಇಂತ ಭಾಗದಲ್ಲಿ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಮಾಡಲಾಗುತ್ತೆ. ಇನ್ನು ಅರಕಲಗೂಡು ಈ ಕಡೆಗೆ ಬಂದ್ರೆ ಅಡಿಕೆ ಈ ತರದ್ದು, ತೆಂಗು, ಮಾವು ಈ ತರದ ಕೆಲವು ಬೆಳೆಗಳನ್ನ ಅಥವಾ ಗಿಡಗಳನ್ನ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಈಗ ಗಿಡಗಳನ್ನ ನಮ್ಮ ರೈತರು ಎಷ್ಟು ಕೇಳ್ತಾರೋ ಅಷ್ಟು ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅಥವಾ ನಿಗದಿ ಮಾಡಿರ್ತೀರಾ ಹೇಗೆ? ಅಲ್ಲ, ನಮ್ಮ ಇಲಾಖೆಯಲ್ಲಿ ತೋಟಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ರೈತರಿಗೆ ಇಷ್ಟೇ ಗಿಡ ಕೊಡಬೇಕು ಅನ್ನೋದೊಂದು ಏನು ಇಲ್ಲ, ಆದೇಶ ಇಲ್ಲ. ರೈತರು ಎಷ್ಟು ಬೇಕಾದರೂ ತಗೋಬಹುದು. ಬಟ್ ಉದಾಹರಣೆಗೆ ತೆಂಗಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಅವರು ಹೆಚ್ಚು ಜನ ರೈತರಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಬಂದಂತ ರೈತರಿಗೆ ಕೊಡ್ತಾರೆ. ಬೇರೆ ಗಿಡಗಳಿಗೆ ಆ ರೀತಿಯಲ್ಲಿ ಯಾರು ಡಿಮ್ಯಾಂಡ್ ಇಲ್ಲ, ರೈತರಿಗೆ ಕೊಡುವಂತ ಉದ್ದೇಶದಿಂದನೇ ಮಾಡಿರೋದ್ರಿಂದ ಎಲ್ಲಾ ರೈತರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಇದೆ. ಎಲ್ಲರಿಗೂ ಕೂಡ ಎಷ್ಟು ಬೇಕಾದರೂ ಕೂಡ ಕೊಡಲು ಲಭ್ಯ ಇದೆ ಈಗ. ಈಗ ಯಾರಾದರೂ ಕೃಷಿಕರು ನಮ್ಗೆ ಇಂಥ ಗಿಡಗಳು ಬೇಕು ಅಂತ ಹೇಳಿ ನಿಮ್ಗೆ ಮೊದಲೇ ತಿಳಿಸಿದ್ರೆ ಆ ತರದ ಗಿಡಗಳನ್ನು ಉತ್ಪಾದನೆ ಮಾಡ್ಕೊಡೋ ಅಂತ ವ್ಯವಸ್ಥೆ ಇದೆಯಾ ಹೇಗೆ? ಹೌದು, ಮೊದಲೇ ಇಂಥ ತಳಿ ನಮಗೆ ಇಂಥ ಒಂದು ಗಿಡಗಳು ಬೇಕು ಅಂತ ನಮಗೆ ಮೊದಲೇ ತಿಳಿಸಿದಲ್ಲಿ ಆ ಗಿಡಗಳನ್ನು ಉತ್ಪಾದನೆ ಮಾಡಿ ಕೊಡಲು ಅವಕಾಶ ಇದೆ. ಯಾಕೆ ಅಂತ ಅಂತಂದ್ರೆ ಈಗ ಪಪ್ಪಾಯಿನೂ ಕೂಡ ನೀವು ಬೆಳೀತಾ ಇದ್ದೀರಾ, ಕರಿಬೇವಿದೆ, ನುಗ್ಗೆ ಇದೆ, ಇದನ್ನೆಲ್ಲ 100 ಸಂಖ್ಯೆ 1000 ಸಂಖ್ಯೆನಲ್ಲಿ ಹಾಕ್ತಾರೆ, ಅವ್ರಿಗೆ 1000 ಸಂಖ್ಯೆನಲ್ಲಿ ಬೇಕಾಗುತ್ತೆ. ಹಾಗಾಗಿ ನೀವು 100,000 ಸಂಖ್ಯೆನಲ್ಲಿ ಗಿಡಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಬೇಡಿಕೆಯನ್ನು ಆಧರಿಸಿ ಮಾಡಿಕೊಡಬಹುದು. ಹೌದು, ರೈತರು ನಮಗೆ ಮೊದಲೇ ಬೇಡಿಕೆಯನ್ನು ಕೊಟ್ಟರೆ ನಾವು ಮಾಡ್ಕೊಡ್ತೀವಿ. ಈಗ ಬೇಡಿಕೆಯನ್ನ ಕೊಡಬೇಕು ಅಂತ ಅಂದ್ರೆ ಹೇಗೆ ಕೊಡುವಂತದ್ದು ಮತ್ತೆ ಯಾರಿಗೆ ಕೊಡಬೇಕು? ಬೇಡಿಕೆ ಆಯಾ ತೋಟಗಾರಿಕಾ ಕ್ಷೇತ್ರಗಳಿಗಾರು ಕೊಡಬಹುದು, ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಕಚೇರಿ ಇದೆ, ಆ ಕಚೇರಿಗಾರು ಕೊಡಬಹುದು. ಅಲ್ಲಿ ಕೊಟ್ರೆ ಅವ್ರಿಗೆ ಯಾವ ತರದ್ದು ಬೇಕು, ಯಾವ ತಳಿಯದ್ದು ಬೇಕು, ಆ ತರದ ಗಿಡಗಳನ್ನ ಉತ್ಪಾದನೆ ಮಾಡಿ ಕೊಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಇಲಾಖೆ ಈ ತರ ಗಿಡಗಳನ್ನ ಉತ್ಪಾದನೆಯನ್ನ ಮಾಡುತ್ತೆ. ಯಾವ ಉದ್ದೇಶದಿಂದ ಇದನ್ನು ಮಾಡುವಂತದ್ದು? ಎಲ್ಲಾ ರೈತರಿಗೂ ಗುಣಮಟ್ಟದ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಸಸಿ ಮತ್ತು ಕಸಿ ಗಿಡಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶನೇ ಕ್ಷೇತ್ರಗಳಲ್ಲಿ ಗಿಡಗಳು ಉತ್ಪಾದನೆ ಮಾಡ್ತಕ್ಕಂಥದ್ದು. ಅಂದ್ರೆ ಎಲ್ರಿಗೂ ಕೂಡ ಸಿಗ್ಲಿ, ಒಳ್ಳೆ ಗುಣಮಟ್ಟದ ಸಿಗ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ದರ ಮುಖ್ಯ. ಯಾಕೆಂತ ಸರ್ಕಾರದ ಯಾವಾಗ್ಲೂ ಕೂಡ ನಾವು ಭರಿಸುವ ರೀತಿಯಲ್ಲಿ ಇರುತ್ತೆ, ತುಂಬಾ ದುಬಾರಿಯಾಗಿ ಏನು ಇರೋದಿಲ್ಲ. ಹಂಗಾಗಿ ಒಂದಷ್ಟು ಅದರಲ್ಲಿ ರಿಯಾಯಿತಿನೂ ಸೇರಿರುತ್ತೆ, ಸಬ್ಸಿಡಿನೂ ಸೇರಿರುತ್ತೆ, ಅದೆಲ್ಲದನ್ನು ಸೇರಿಸಿ ಒಬ್ಬ ಸಾಮಾನ್ಯ ರೈತನು ಕೂಡ ಕೊಂಡಿಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ದರವನ್ನ ಸರ್ಕಾರ ನಿಗದಿ ಮಾಡೋದ್ರಿಂದ ಎಲ್ರಿಗೂ ಕೂಡ ಬಹಳ ಕಡಿಮೆ ಬೆಲೆಯಲ್ಲಿ ಸುಲಭವಾಗಿ ಗಿಡಗಳು ಸಿಗುತ್ತೆ. ಈ ಒಂದು ಉದ್ದೇಶದಿಂದ ನಿಮ್ಮ ನರ್ಸರಿಗಳು ಇದ್ದಾವೋ ಇಲ್ಲಿ ಸಸಿಗಳನ್ನ ಉತ್ಪಾದನೆಯನ್ನ ಮಾಡಲಾಗುತ್ತೆ. ತಾವಾಗ್ಲೇ ಒಂದು ಮಾತನ್ನ ಹೇಳಿದ್ರಿ, ಗುಣಮಟ್ಟದ ಸಸಿಯನ್ನ ನಾವು ನೀಡಬೇಕು ಅನ್ನುವಂಥದ್ದು ನಮ್ಮ ಇಲಾಖೆಯ ಉದ್ದೇಶ ಅಂತ ಹೇಳಿ, ಈ ಗುಣಮಟ್ಟವನ್ನ ಹೇಗೆ ಕಾಪಾಡ್ತೀರಿ? ಈ ಗುಣಮಟ್ಟ ಕಾಪಾಡಲಿಕ್ಕೆ ನಮ್ಮ ಇಲಾಖೆ ಮತ್ತು ನಮ್ಮ ವಿಜ್ಞಾನಿಗಳ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಒಂದು ತಾಂತ್ರಿಕ ತಂಡ, ಈಗ ನಾನು ಉದಾಹರಣೆಗೆ ತೆಂಗಿಗೆ ಸಂಬಂಧಪಟ್ಟಂಗೆ, ತೆಂಗಿನ ಬೀಜವನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಮೊದಲು ತಾಂತ್ರಿಕ ತಂಡ, ಅದರಲ್ಲಿ ವಿಜ್ಞಾನಿಗಳನ್ನು ಸೇರಿ ನಮ್ಮ ಇಲಾಖಾ ಅಧಿಕಾರಿಗಳು ಸೇರಿ ಒಂದು ತಂಡ ಪ್ರತಿ ತೋಟಗಳಿಗೆ ಭೇಟಿ ನೀಡಿ ಪ್ರತಿ ತಾಯಿ ಮರದ ಗುಣಮಟ್ಟವನ್ನು ಪರಿಶೀಲಿಸಿ ತಂಡದ ವರದಿ ಆಧಾರದ ಮೇಲೆ ಬೀಜ ತೆಂಗಿನಕಾಯಿಯನ್ನು ಬಿತ್ತನೆಗೆ ಯೋಗ್ಯ ಅನ್ನೋ ಬಗ್ಗೆ ದೃಢೀಕರಿಸಿದ ನಂತರ ಬಿತ್ತನೆ ಮಾಡಲಾಗುತ್ತೆ. ಅದೇ ರೀತಿ ಪ್ರತಿ ಬೆಳೆಗಳಿಗೂ ಅದರದೇ ಆದಂತ ಒಂದು ತಾಂತ್ರಿಕ ವೈಶಿಷ್ಟ್ಯಗಳಿರುತ್ತೆ. ಅದರ ಪ್ರಕಾರ ನಮ್ಮ ಇಲಾಖಾ ಮಾರ್ಗಸೂಚಿ ಪ್ರಕಾರ ಅದನ್ನು ಉತ್ಪಾದನೆ ಮಾಡ್ತೀವಿ. ಈ ಸಸಿಗಳು ವರ್ಷ ಪೂರ್ತಿ ಲಭ್ಯ ಇರುತ್ತಾ ಮಾರಾಟಕ್ಕೆ ಹೇಗೆ? ಹೌದು, ವರ್ಷ ಪೂರ್ತಿ ಲಭ್ಯ ಇರುತ್ತೆ. ಅದೇ ಈ ವರ್ಷದ ಗುರಿ ಮುಗಿಯುವವರೆಗೂ, ಈ ವರ್ಷದ ಗುರಿ ಎಲ್ಲಿವರೆಗೂ ರೈತರು ಲಭ್ಯ ಇರುತ್ತೋ ಅಲ್ಲಿವರೆಗೂ ನಾವು ಮಾರಾಟ ಮಾಡ್ತೀವಿ. ಸಾಮಾನ್ಯವಾಗಿ ನಮ್ಮ ಕೃಷಿಕರು ಯಾವ ಸಂದರ್ಭದಲ್ಲಿ ಈ ಸಸಿಗಳನ್ನ ಖರೀದಿಯನ್ನ ಮಾಡಬೇಕು, ಯಾವಾಗ ನಾಟಿಯನ್ನ ಮಾಡ್ಕೊಳ್ಳುವಂಥದ್ದು ಹೆಚ್ಚು ಸೂಕ್ತ? ಇದು ಮುಖ್ಯವಾದ ಅಂಶ. ಈಗಾಗಲೇ ಮುಂಗಾರು ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ನಮ್ಮ ತೋಟಗಾರಿಕಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಲಭ್ಯವಿರುವ ಕಸಿಗಳನ್ನು ಖರೀದಿ ಮಾಡೋದು ಒಂದು ಭಾಗವಾದರೆ, ರೈತರು ಹೋಗೋ ಮೊದಲು ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ತೋಟಗಾರಿಕಾ ಬೆಳೆಗಳಿಗೆ ತನ್ನದೇ ಆದ ವೈಶಿಷ್ಟ್ಯ ಇರುತ್ತೆ, ಗುಂಡಿ ತೆಗೆಯದಿರ್ಬೋದು, ಅದಕ್ಕೆ ಗೊಬ್ಬರ ಹಾಕಬಹುದಾಗಿರ್ಬೋದು, ಅದನ್ನೆಲ್ಲ ಅವರು ತಯಾರು ಮಾಡಿಕೊಂಡು ನಂತರ ನಮ್ಮ ತೋಟಗಾರಿಕಾ ಕ್ಷೇತ್ರಗಳಿಗೆ ಹೋಗಿ ಸಸಿ ಕಸಿಗಳನ್ನು ತಂದು ನೆಟ್ಟಲ್ಲಿ ರೈತರಿಗೆ ಅನುಕೂಲವಾಗುತ್ತೆ. ಅಂದ್ರೆ ಮುಂಗಾರಿನ ಸಂದರ್ಭದಲ್ಲೇ ಇದನ್ನ ಕೊಂಡ್ಕೊಳ್ಳುವಂಥದ್ದು ಕೂಡ ಆವಾಗಲೇ ಒಳ್ಳೇದು, ನಾಟಿ ಮಾಡ್ತಕ್ಕಂಥದ್ದು ಕೂಡ ಆ ಸಂದರ್ಭಕ್ಕೆ ಮಾಡಬೇಕು ಅನ್ನುವಂಥದ್ದು. ಈಗ ಏನು ಬೆಲೆಯನ್ನ ನಿಗದಿ ಮಾಡಿದೆಯೋ ಸರ್ಕಾರ, ಇದೇ ದರದಲ್ಲಿ ಮಾರಾಟವನ್ನ ಮಾಡಲಾಗುತ್ತೋ ಅಥವಾ ಅದರಲ್ಲಿ ಏನಾದರೂ ವಿನಾಯಿತಿ ಸಬ್ಸಿಡಿ ಈ ತರದ ಸಿಗುತ್ತಾ ಹೇಗೆ? ಕಸಿ ಸಸಿಗಳನ್ನು ಮಾರಾಟ ಮಾಡುವಲ್ಲಿ ಯಾವುದೇ ಸಬ್ಸಿಡಿ ಇಲ್ಲ. ಸರ್ಕಾರ ಏನು ನಿಗದಿ ಮಾಡಿದೋ ಆ ದರದಲ್ಲೇ ಮಾರಾಟ ಮಾಡಬೇಕಾಗತ್ತೆ. ಇದಾದ ನಂತರ ರೈತರು ನಮ್ಮ ಇಲಾಖೆಯ ಬೇರೆ ಬೇರೆ ಯೋಜನೆಗಳಲ್ಲಿ ಸಹಾಯಧನ ಪಡೆಯಲು ಅವಕಾಶ ಇದೆ. ಅದಕ್ಕೆ ನಮ್ಮ ರೈತರು ನಮ್ಮ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿಗಳನ್ನು ಪಡೆಯಬಹುದು. ಆ ಯೋಜನೆಗಳಂದ್ರೆ ಈಗ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಹಾಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಹೀಗೆ ವಿವಿಧ ಯೋಜನೆಗಳಿದೆ. ಈ ಯೋಜನೆಗಳಲ್ಲಿ ಆ ಯೋಜನೆಗೆ ಬೇಕಾದಂತಹ ಮಾಹಿತಿಗಳು, ಈಗ ಉದ್ಯೋಗ ಖಾತ್ರಿ ಯೋಜನೆ ಆದ್ರೆ ಅಲ್ಲಿ ರೈತರು ಗ್ರಾಮ ಪಂಚಾಯತಿಯಲ್ಲಿ ಕ್ರಿಯಾ ಯೋಜನೆ ಅನುಮೋದನೆ ಪಡೆದು ತೆಂಗಿನ ಪ್ರದೇಶ ವಿಸ್ತರಣೆ ಆಗಿರ್ಬೋದು, ಅಡಿಕೆ ಪ್ರದೇಶ ವಿಸ್ತರಣೆ ಆಗಿರ್ಬೋದು, ಕಾಳುಮೆಣಸು ಪ್ರದೇಶ ವಿಸ್ತರಣೆ, ಈಗ ವಿವಿಧ ಯೋಜನೆಗಳು ಅಂದ್ರೆ ಈಗೇನ್ ನಮ್ಮಲ್ಲಿ ಗಿಡಗಳನ್ನು ಖರೀದಿ ಮಾಡಿರ್ತಾರೋ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಅವರು ಸಹಾಯಧನ ಪಡೆಯಕ್ಕೆ ಅರ್ಹರಿರ್ತಾರೆ. ಹಾಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯೂ ಸಹ ಅದು ನಮ್ಮ ಇಲಾಖೆಯಲ್ಲೇ ಅನುಮೋದಿತ ಕ್ರಿಯಾ ಯೋಜನೆಯಲ್ಲಿ ರೈತರು ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಯೋಜನೆಯಡಿ ವಿವಿಧ ಕಾರ್ಯಕ್ರಮಗಳಡಿ ಸಹಾಯಧನ ಪಡೆಯಲು ಅರ್ಹರಿರ್ತಾರೆ. ಈಗ ಸಸಿಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲೇ ಹೋಗಿ ಅರ್ಜಿಯನ್ನ ನೀಡಬೇಕು ಅಥವಾ ಅವರು ಖರೀದಿಗೆ ನೇರವಾಗಿ ಹೋಗ್ಬೋದು ಹೇಗೆ? ಮೊದಲೇ ಹೋಗಿ ಅರ್ಜಿಯನ್ನು ನೀಡುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ನಮ್ಮ ಈ ತೋಟಗಾರಿಕಾ ಇಲಾಖಾ ನರ್ಸರಿಗಳಿಗೆ ಕ್ಷೇತ್ರಗಳಿಗೆ ಹೋಗಿ ಖರೀದಿ ಮಾಡಬಹುದು. ಪ್ರತಿ ಕ್ಷೇತ್ರಗಳಲ್ಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿರ್ತಾರೆ, ಅಲ್ಲಿ ಹೋಗಿ ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ದಾಖಲಾತಿಗಳು, ಪಹಣಿ ಮತ್ತು ಆಧಾರ್ ಕಾರ್ಡ್ ಮತ್ತು ಇಲಾಖೆ ಏನು ದರ ನಿಗದಿಪಡಿಸುತ್ತೆ ಆ ದರಗಳನ್ನು ನೀಡಿ ಖರೀದಿ ಮಾಡಬಹುದು. ಖರೀದಿ ಮಾಡಲಿಕ್ಕೆ ಹೋಗುವಾಗ ಏನೇನು ತಗೊಂಡು ಹೋಗಬೇಕು? ಖರೀದಿ ಮಾಡ್ಲಿಕ್ಕೆ ಹೋಗುವಾಗ ನನ್ನ ಮೊದಲೇ ಹೇಳಿದ ಹಾಗೆ ಜಮೀನು ಹೊಂದಿರುವಂತ ಪಹಣಿ ಹಾಗೂ ರೈತರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ, ಇದೆರಡನ್ನು ಕೂಡ ನಂತರ ತೆಗೆದುಕೊಂಡು ಹೋಗಿ ಅಲ್ಲಿ ನೀಡಿ ಖರೀದಿಯನ್ನು ಮಾಡಿ ಖರೀದಿಯನ್ನು ಮಾಡುದು. ಇದು ಇಲ್ಲ ಅಂತ ಅಂದ್ರೆ ಒಂದ್ ವೇಳೆ ಸಾಕ್ಷಿ ಅನ್ನೋದಕ್ಕೆ ಪಹಣಿ ರೈತರು ಇರಲೇಬೇಕಾಗತ್ತೆ, ಅದರಿಂದ ಪಹಣಿಯನ್ನು ತಗೊಂಡು ಹೋಗ್ಲೇಬೇಕಾಗತ್ತೆ. ಹಾಗೆ ಆಧಾರ್ ಕಾರ್ಡ್ ಈಗೆಲ್ಲ ವಿವಿಧ ಯೋಜನೆಗಳಿಗೆ ಅದನ್ನ ಬಳಕೆ ಮಾಡ್ತಾರೆ, ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ಪ್ರತಿ. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಕೆಲವರು ಮನೆ ಕೈ ತೋಟದಲ್ಲೂ ಕೂಡ ಹಾಕಲ ಅಂತ ಒಂದು ಆಸಕ್ತಿಯನ್ನ ತೋರಿಸ್ತಾರೆ. ಈಗ ಪಪ್ಪಾಯ ಆಗ್ಬೋದು, ಒಂದೆರಡು ಸಪೋರ್ಟ್ ಆಗ್ಬೋದು, ಒಂದು ಅಥವಾ ಎರಡು ತೆಂಗಿನ ಗಿಡ ಆಗ್ಬೋದು, ಈ ತರ ಅಗತ್ಯ ಇದ್ದಂತವ್ರು ಏನ್ ಮಾಡ್ಬೇಕು? ಹಾಗೆ ಒಂದು ಎರಡು ಗಿಡಗಳನ್ನ ಖರೀದಿ ಮಾಡ್ಲಿಕ್ಕೆ ಯಾವ ರೀತಿ ಕೇಳಿದಿಲ್ಲ. ಹೆಚ್ಚಿನ ಗಿಡಗಳ ಸಂಖ್ಯೆಯಲ್ಲಿ ರೈತರು 50-100 ಸಂಖ್ಯೆಯಲ್ಲಿ ಬೇಕು ಅಂತ ಅಂದಾಗ ಅವರು ರೈತರು ಅನ್ನೋದನ್ನ ಖಾತ್ರಿ ಮಾಡೋದಕ್ಕೋಸ್ಕರ ಕೊಡಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ದುರ್ಬಳಕೆ ಆಗ್ತಕ್ಕಂಥ ಸಾಧ್ಯತೆ ಆಗುವಂತ ಸಾಧ್ಯತೆ ಇರುತ್ತದೆ. ಆದ್ರಿಂದ ರೈತರು ಅನ್ನಕ್ಕೆ ನಮಗೆ ಸಾಕ್ಷಿ ಬೇಕಾಗಿರೋದು ಪಹಣಿ ಅಂತ ಹೇಳ್ಕೊಳ್ಳೋಣ. ಪಹಣಿಯನ್ನ ಮತ್ತೆ ಆಧಾರ್ ಕಾರ್ಡ್ ಅನ್ನ ನೀಡಬೇಕಾಗುತ್ತೆ. ಯಾರ ಹೆಸರಲ್ಲಿ ಪಹಣಿ ಇರುತ್ತೋ ಅದೇ ಹೆಸರಲ್ಲಿ ಆಧಾರ್ ಕಾರ್ಡ್ ಇರಬೇಕಾ ಹೇಗೆ? ಹೌದು, ಯಾರ ಹೆಸರಲ್ಲಿ ಪಹಣಿ ಇರುತ್ತೋ ಅವ್ರ ಹೆಸರಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಇರಬೇಕಾಗುತ್ತೆ. ಹಾಗೆ ದುರ್ಬಳಕೆ ಆಗೋದನ್ನ ತಡೆಗಟ್ಟಬಹುದು ನಮ್ಮ ಕೃಷಿಕರು ಕೂಡ. ಯಾಕೆ ಪಹಣಿ ಯಾಕೆ ಮತ್ತೆ ಆಧಾರ್ ಕಾರ್ಡ್ ಯಾಕೆ ಅನ್ನೋ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಬಹುದು. ಆದ್ರೆ ಅದು ಅವರ ಒಂದು ಹಿತದೃಷ್ಟಿಯಿಂದಲೇ ಇದನ್ನ ಸಂಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಂದೆ ಆಗ್ತಕ್ಕಂತಹ ಏನು ದುರ್ಬಳಕೆ ಇದೆಯೋ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇದು ಬಹಳ ಪ್ರಯೋಜನಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ತಮ್ಮ ಪಹಣಿ ಮತ್ತೆ ಆಧಾರ್ ಕಾರ್ಡ್ ಅನ್ನ ನರ್ಸರಿಗಳಲ್ಲಿ ನೀಡಿ ಅವರಿಗೆ ಅಗತ್ಯ ಇರತಕ್ಕಂತಹ ಗಿಡಗಳನ್ನ ಖರೀದಿಯನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಕೆಲವು ಸಂದರ್ಭದಲ್ಲಿ ಗಿಡಗಳು ಮುಗ್ದೋಗಿರ್ಬೋದು, ಅವಾಗ ನಿರಾಸೆ ಆಗುತ್ತೆ, ಅಯ್ಯೋ ಮುಗ್ದೋಗ್ಬಿಡ್ತಲ್ಲಪ್ಪ ಅಂತ ಹೇಳಿ. ಅಥವಾ ಇವ್ರು ಹೋಗಿರೋ ಅಂತ ಸಂದರ್ಭಕ್ಕೆ ಇವ್ರಿಗೆ ಬೇಕಾದಂತ ಗಿಡಗಳು ಸಿಗದೇ ಇರಬಹುದು. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಈಗ ಗಿಡಗಳು ಮುಗಿದೋದಂತ ಸಂದರ್ಭದಲ್ಲಿ ಈಗ ಮತ್ತೆ ಈಗ ನಮ್ಮ ದೀರ್ಘಾವಧಿ ತಳಿ ಆದ್ರಿಂದ ಈಗ ಮಾವು ಸಪೋರ್ಟ್ ಆಗ್ಲಿ ಅಥವಾ ತೆಂಗಾಗ್ಲಿ ಇವೆಲ್ಲ ಆ ಕ್ಷಣಕ್ಕೆ ಮಾಡಿಕೊಡುವಂತ ಗಿಡಗಳಲ್ಲ. ಆದ್ರಿಂದ ಅದಕ್ಕೆ ಮತ್ತೆ ನೀವು ಬರುವ ವರ್ಷವರೆಗೂ ಕಾಯಬೇಕಾದ ಅಥವಾ ಪಕ್ಕದ ನರ್ಸರಿಯಲ್ಲಿದ್ರೆ ಹೋಗಿ ಖರೀದಿ ಮಾಡಬಹುದು. ಈಗ ಈ ಜಿಲ್ಲೆಯಲ್ಲಿ ಯಾವ ನರ್ಸರಿಲಿ ಇದ್ರೂ ಅದನ್ನ ನೀವು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ. ಎಲ್ಲಾ ನರ್ಸರಿಗಳನ್ನು ಮುಗಿದ ಪಕ್ಷದಲ್ಲಿ ಒಂದು ವರ್ಷ ಕಾಯಲೇಬೇಕಂತ ಆಗತ್ತೆ. ಇಲಾಖೆ ಉತ್ಪಾದನೆ ಮಾಡ್ತಕ್ಕಂತಹ ಈ ಸಸ್ಯಗಳು ಏನಿದ್ದಾವೆ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು? ನೇರವಾಗಿ ನನ್ನೇ ಸಂಪರ್ಕ ಮಾಡಿ ನಾನು ಆ ಒಂದು ತೋಟಗಾರಿಕಾ ಕ್ಷೇತ್ರದ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಅವರ ನಂಬರ್ ಅನ್ನು ನಾನು ಅವರಿಗೆ ಕಳಿಸ್ತೀನಿ, ಕಳಿಸ್ಕೊಡ್ತೀನಿ. ನಿಮ್ಮ ಸಂಪರ್ಕ ಸಂಖ್ಯೆ? ಸಂಪರ್ಕ ಸಂಖ್ಯೆ 8110 58 58 6 0 6 6 1 6 6 1. ಇದು ಡಾಕ್ಟರ್ ಸಿ ಸಂತೋಷ್ ಅವರ ಸಂಪರ್ಕ ಸಂಖ್ಯೆ. ಇವರು ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ರಾಜ್ಯ ವಲಯದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾರೆ. ಇಲಾಖೆ ಉತ್ಪಾದನೆ ಮಾಡತಕ್ಕಂತಹ ಯಾವುದೇ ಸಸಿಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಖರೀದಿಯನ್ನ ಮಾಡಬೇಕು ಅಂತ ಹೇಳಿದ್ರೆ, ಅದರ ಲಭ್ಯತೆ ಎಲ್ಲಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ನೀವು ಸಂತೋಷ್ ಅವರನ್ನ ಸಂಪರ್ಕವನ್ನ ಮಾಡಬಹುದು. ಸಂತೋಷ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 8105860661. ಒಳ್ಳೆಯದು ಡಾಕ್ಟರ್ ಸಂತೋಷ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ನರ್ಸರಿ ಕ್ಷೇತ್ರಗಳಲ್ಲಿ ಮಾರಾಟಕ್ಕೆ ಲಭ್ಯ ಇರತಕ್ಕಂತಹ ವಿವಿಧ ಕಸಿ ಸಸಿಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆಯ ನರ್ಸರಿಗಳಲ್ಲಿ ಮಾರಾಟಕ್ಕೆ ಲಭ್ಯವಿರುವ ಕಸಿ ಸಸಿಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ರಾಜ್ಯ ವಲಯದ ಹಿರಿಯ ಸಹಾಯಕ ನಿರ್ದೇಶಕರಾದ ಸಿ ಸಂತೋಷ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆಯಲ್ಲಿ ಮೊದಲ ಹಂತದ ಬೇಸಾಯ ಕ್ರಮಗಳು ಹಾಗೂ ರೋಗಕೀಟಗಳ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಫಲಸಿರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದುವರೆಗೂ ನಮ್ಮ ನಿಲಯದಿಂದ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿವಸದ ಸಂದರ್ಭದಲ್ಲಿ ಆಹಾರದ ಸುರಕ್ಷತೆಯ ಕುರಿತು ಹಾಸನದ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಿ ಪುಟ್ಟರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. 102.2 MHz ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:03. ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480030041. ಬೀಜ ಬಿತ್ತೋಣ, ಅರಣ್ಯ ಬೆಳೆಸೋಣ. ಜೂನ್ 5-12 ಎಲ್ಲಾ ವಲಯ ಅರಣ್ಯ ಕಚೇರಿಗಳಲ್ಲಿ ಬಿತ್ತೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಅರಣ್ಯ ಇಲಾಖೆಯು ಹಮ್ಮಿಕೊಂಡಿದೆ. ಬನ್ನಿ, ನಿಮ್ಮ ಹತ್ತಿರದ ವಲಯ ಅರಣ್ಯ ಕಚೇರಿಗೆ ಭೇಟಿ ನೀಡಿ ಮತ್ತು ಭಾಗವಹಿಸಿ. ಕರ್ನಾಟಕದ ಹಸಿರನ್ನು ಹೆಚ್ಚಿಸೋಣ. ಸೋ ಸೀಡ್ಸ್ ಫಾರ್ ಫ್ಯೂಚರ್. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ, 7:45 ಪ್ರವೀಣ್ ಕುಮಾರ್ ಮಾವಿನಕಾಡು ಅವರಿಂದ ವಿನೋದ ಭಾಷಣ, ವಿಷಯ ಚಿಲ್ಲರೆ. ರಾತ್ರಿ 9:00 ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ, ಪ್ರಸ್ತುತಪಡಿಸುತ್ತಾರೆ ಸ್ವರ್ಣದಾಸ್ ಎಚ್ವಿ. 9:30 ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ಜಾಗತಿಕ ಯುದ್ದ ರಾಷ್ಟೀಯ ಹೋರಾಟ, ನಿರ್ಮಾಣ ದಿವಾಕರ ಹೆಗಡೆ. 10:00 ನಾಟಕ, 10:35 ಕನ್ನಡದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ಸೇವೆ ಉತ್ತಮ ಆಡಳಿತ ಹಾಗೂ ಬಡವರ ಕಲ್ಯಾಣದ 8 ವರ್ಷಗಳು. 10:50 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು.